ಗುಳ್ಳೆ ಗಜಕರ್ಣ ಸೈಬಾಲ್ ಕೆಸರು ಹುಣ್ಣ ಸೈಬಾಲ್ 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್. ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡ್ ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 08354297033, ಹೃದಯ ರೋಗ ಆಸ್ಪತ್ರೆ 08354297133. ಹಾಕಿ ಎಲ್ಲವೂ ಆಮೇಲೆ ನನ್ ಮಾತು ಕೇಳು ಈಗಲೇ. ಲೈಫ್ನ ಅಂಕುಡೊಂಕು ರೋಡಲ್ಲಿ ಆಯ್ಕೆ ಇರುತ್ತೆ ಪ್ರತಿ ಇರುವಲ್ಲಿ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಮೀರಜಿನ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಕ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಜ್. ಕಾಂಟ್ಯಾಕ್ಟ್ 02233221601 or log on to www.cancermiraj.com. ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಈಗ ಗ್ರಾಮಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಕೇಳಿ ತಾರಸಿ ತೋಟ. ಈ ಕುರಿತು ಡಾಕ್ಟರ್ ಶ್ವೇತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಗ್ರಾಮಲಕ್ಷ್ಮಿ ಗ್ರಾಮೀಣ ಮಹಿಳೆಯರಿಗಾಗಿ ಕಾರ್ಯಕ್ರಮ ಗ್ರಾಮಲಕ್ಷ್ಮಿ. ಗ್ರಾಮಲಕ್ಷ್ಮಿ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರ, ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ರಕ್ಷಾಬಂಧನ. ರಕ್ಷಾಬಂಧನದ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಮೊದಲು ಸಹೋದರ ಸಹೋದರಿಯ ಪ್ರೀತಿ ಅಂತಃಕರಣವನ್ನ ಸಾರುವಂತ ಒಂದು ಹಾಡನ್ನ ಕೇಳಿಬರೋಣ. ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು ಬೆನ್ನಿಗೆ ಆಸರು, ಹೆಣ್ಣ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು ಬೆನ್ನಿಗೆ ಆಸರು, ಹೊನ್ನಿನುಡಿಯಲಿ ಬೆನ್ನು ಕಟ್ಟುವರಿರಲು ಎಲ್ಲಿಯದು ಸರು, ಇರಲು ಎಲ್ಲಿಯದು ಸರು. ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು ಬೆನ್ನಿಗೆ ಆಸರು. ನೂಲು ಹುಣ್ಣಿವೆ ಹಯ ಗ್ರೀವಗೆ ಜನ್ಮದಿನ ತಾನಲ್ಲವೇ, ಹಯಗ್ರೀವಗೆ ಜನ್ಮದಿನ ತಾನಲ್ಲವೇ, ನೋಳ ಪೂಜಯ ಮಾಡ್ಪದೇ ಅಲ್ಲವೇ ನೋಳ ಪೂಜಯ ಮಾಡ್ಪ ದೇವಾಂಗರಿಗೆ ಮಂಗಲವಲ್ಲವೇ ಎನ್ನ ಜನ್ಮಕ್ಕೆ ಅನ್ನ ತಮ್ಮರು ಬೇಕು ಬೆನ್ನಿಗೆ ಆದರು ಜನ್ಮಕ್ಕೆ ಅನ್ನ ತಮ್ಮರು ಬೇಕು ಬೆನ್ನಿಗೆ ಆಸರು ಎನ್ನುವರ್ಥದ ಬಿರುದು ತೊಡಿಸುವಳಾಸ ಹೋದರಿ ಅಣ್ಣಗೆ ಎನ್ನುವರ್ಥದ ಬಿರುದು ತೊಡಿಸುವಳಾಸ ಹೋದರಿ ಅಣ್ಣಗೆ ತನ್ನ ನಿರ್ಧಾರವನ್ನು ತಿಳಿಸುವ ನಿಟ್ಟು ಕಾಣಿಕೆ ನಿನ್ನಗೆ ತನ್ನ ನಿರ್ಧಾರವನ್ನು ತಿಳಿಸುವ ನಿಟ್ಟು ಕಾಣಿಕೆ ನಿನ್ನಗೆ ಹೆಣ್ಣ ಜನ್ಮಕ್ಕೆ ಅನ್ನ ತಮ್ಮರು ಬೇಕು ಬೆನ್ನಿಗೆ ಆಸರು ಬೇಕು ಬೆನ್ನಿಗೆ ಆಸರು ಬೇಕು ಬೆನ್ನಿಗೆ ಆಸರು. ರಕ್ಷಾಬಂಧನ ಕುರಿತಂತ ಹಾಡನ್ನ ಕೇಳಿದ್ರಲ್ಲ, ಈಗ ತಾರಸಿ ತೋಟ ಅಥವಾ ಟೆರೆಸ್ ಗಾರ್ಡನ್ ಅಂತ ಹೇಳ್ತೀವಿ. ಈ ತಾರಸಿ ತೋಟ ಅಂದ್ರೇನು, ಯಾರೆಲ್ಲ ಈ ತಾರಸಿ ತೋಟವನ್ನ ಮಾಡಬಹುದು, ಇಲ್ಲಿ ಏನು ಬೆಳಿಬಹುದು, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಸಿರಿಸಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಷಯ ತಜ್ಞರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತ ಡಾಕ್ಟರ್ ಶ್ವೇತಾ ಅವರಿದ್ದಾರೆ. ಡಾಕ್ಟರ್ ಶ್ವೇತಾ ಅವರು ನಮಗ ಈ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಶ್ವೇತಾ ಅವರು. ನಮಸ್ಕಾರ. ಕೇಳುಗರ, ಕೈ ತೋಟ ಅಂದ ತಕ್ಷಣನೇ ಎಲ್ಲರ ಕಿವಿಗಳು ನೆಟ್ಟಗಾಗ್ತಾವ. ಮನೆಯ ಮುಂದಾಗ್ಲಿ ಹಿಂದಾಗ್ಲಿ ಒಂಚೂರು ಜಾಗ ಸಿಕ್ಕರೆ ಸಾಕು, ಅಲ್ಲೊಂದು ನಾಲ್ಕು ಗಿಡಗಳನ್ನು ಹಚ್ಚಬೇಕು, ಏನಾದರೂ ತರಕಾರಿ ಬೆಳಿಬೇಕು ಅನ್ನೋ ಆಸೆ ಎಲ್ಲರದೂ ಇರ್ತದ, ವಿಶೇಷವಾಗಿ ಮಹಿಳೆಯರದ್ದು ಇರ್ತದೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ನಮಗೇನಾಗ್ತದೆ ಅಂದ್ರೆ ಮನೆ ಚಿಕ್ಕದಾಗಿರ್ತದ, ಮನೆ ಸುತ್ತಮುತ್ತಲು ಸಾಕಷ್ಟು ಜಾಗ ಇರುವುದಿಲ್ಲ, ಆವಾಗ ನಮ್ಮ ಈ ಆಸೆ ಅಲ್ಲೇ ಕಮರಿ ಹೋಗ್ಬಿಡ್ತದ. ಹಂಗ ಆಸೆಯನ್ನ ಕಮರಿಸ್ಕೊಳ್ಬೇಡ್ರಿ, ಟೆರೆಸ್ ಗಾರ್ಡನ್ ಅಥವಾ ತಾರಸಿ ತೋಟವನ್ನ ಮಾಡಬಹುದು ಅಂತ ಹೇಳ್ತಾರ ಡಾಕ್ಟರ್ ಶ್ವೇತಾ ಅವರು. ಈ ತಾರಸಿ ತೋಟ ಅಥವಾ ಮಾಳಿಗೆಯ ಮೇಲೆ ಏನು ಸಸಿಗಳನ್ನ ಬೆಳೆಸಬಹುದು, ತೋಟವನ್ನ ಹೆಂಗ್ ಮಾಡಬಹುದು, ಯಾವ್ಯಾವ ಗಿಡಗಳನ್ನ ಅಲ್ಲಿ ನಾವು ಬೆಳಿಬಹುದು, ಅದರ ವಿಧಾನ ಏನು, ಈ ಎಲ್ಲ ವಿಷಯಗಳ ಕುರಿತ ವಿಸ್ತೃತವಾದಂತಹ ಒಂದು ಸಂದರ್ಶನವನ್ನ ನಾವು ಕೇಳೋಣಂತ. ಡಾಕ್ಟರ್ ಶ್ವೇತಾ ಅವರ, ತಾರಸಿ ತೋಟದ ಪ್ರಾಮುಖ್ಯತೆ ಏನು ಅಂತ ಹೇಳ್ತೀರಿ? ಮನೆಯ ಮಾಳಿಗೆಯ ಮೇಲೆ ಹಣ್ಣುಗಳು ಮತ್ತು ತರಕಾರಿಗಳು ಅಥವಾ ಸಾಂಬಾರ್ ಸಸ್ಯಗಳು ಇವುಗಳನ್ನೆಲ್ಲ ಕಲಾತ್ಮಕವಾಗಿ ಬೆಳೆಯೋದು ನಾವು ತಾರಸಿ ತೋಟ ಅಥವಾ ಮನೆ ಮಾಳಿಗೆಯ ತೋಟಗಾರಿಕೆ ಎಂದು ನಾವು ಹೇಳ್ತೇವೆ. ಈಗ ಈ ಆಧುನಿಕ ದಿನಗಳಲ್ಲಿ ನೋಡ್ರಿ, ಗ್ರಾಮೀಣ ಪ್ರದೇಶಗಳಿಂದ ಸಾಕಷ್ಟು ಗ್ರಾಮೀಣ ಯುವಕರು, ಯುವತಿಯರು, ರೈತರು, ರೈತ ಮಹಿಳೆಯರು ನಗರಗಳಿಗೆ ಎಲ್ಲ ವಲಸೆ ಹೋಗುತ್ತಿದ್ದಾರೆ. ಈ 50ರ ದಶಕದಲ್ಲಿ ನಗರದ ಜನಸಂಖ್ಯೆ ಸ್ಫೋಟಗೊಳ್ಳಬಹುದು. ಈ ಜನಸಂಖ್ಯೆ ಹೆಚ್ಚಾಗುವುದರಿಂದ ಆಹಾರದ ಬೇಡಿಕೆಯೂ ಸಹ ಹೆಚ್ಚಾಗಬಹುದು. ಜನಸಂಖ್ಯೆ ಹೆಚ್ಚಾಯಿತು, ಆಹಾರದ ಬೇಡಿಕೆ ಹೆಚ್ಚಾಯಿತು, ಆದರೆ ಆಹಾರವನ್ನು ಬೆಳೆಯುವ ಸ್ಥಳ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಹೀಗಾಗಿ ಈ ಒಂದು ಕಾರಣದಿಂದ ಈ ತಾರಸಿ ತೋಟಗಳು ನಿರ್ಮಾಣಕ್ಕೆ ಬಂದವು. ನಗರದ ಜನಸಂಖ್ಯೆ ಹೆಚ್ಚಾದ ಕಾರಣದಿಂದ ಮನೆಗಳು ಸಹ ಹೆಚ್ಚಾಗುತ್ತಿದ್ದಾವೆ. ಹೀಗಾಗಿ ಈ ಬೆಳೆಗಳನ್ನು ಬೆಳೆಯಲು ಜಾಗ ಕಡಿಮೆ ಆಗ್ತಾ ಇದೆ. ಈ ಕಾರಣದಿಂದ ನಮ್ಮ ಮನೆಯಲ್ಲಿ ಸಿಗುವಂತಹ ಜಾಗ ಕಿಟಕಿ ಆಗಿರಬಹುದು, ಕಾರಿಡಾರ್ ಆಗಿರಬಹುದು, ಬಾಲ್ಕನಿ ಆಗಿರಬಹುದು, ಇಂಥ ಜಾಗಗಳನ್ನು ನಾವು ಬಳಸಿಕೊಂಡು ನಮ್ಮ ಮನೆಯಲ್ಲಿಯೇ ತರಕಾರಿಗಳು, ಹಣ್ಣುಗಳು ಅಥವಾ ಸಾಂಬಾರ್ ಸಸ್ಯಗಳನ್ನು ನಾವು ಬೆಳೆಯಬಹುದು. ಹೀಗೆ ಈ ತರಕಾರಿಗಳನ್ನು ಹಣ್ಣುಗಳನ್ನು ಬೆಳೆಯೋದ್ರಿಂದ ನಮಗೆ ವರ್ಷವಿಡೀ ತಾಜಾ ಹಣ್ಣುಗಳು ಮತ್ತು ತರಕಾರಿಗಳು ದೊರೆಯುತ್ತವೆ. ಈ ಹಣ್ಣುಗಳು ಮತ್ತು ತರಕಾರಿಗಳನ್ನು ನಾವು ಖರೀದಿಸಲು ಮಾರುಕಟ್ಟೆಗೆ ಹೋಗಬೇಕಾಗಿಲ್ಲ, ಅವುಗಳ ಮೇಲೆ ಖರ್ಚನ್ನು ಸಹ ನಾವು ಮಾಡಬೇಕಾಗಿಲ್ಲ. ನಮ್ಮ ಮನೆಯ ಮೇಲಿನ ಮೇಲ್ಛಾವಣಿಯ ಸ್ಥಳವನ್ನು ನಾವು ಸಹಜವಾಗಿ ಸರಿಯಾಗಿ ಅದನ್ನು ಉಪಯೋಗಿಸಿಕೊಂಡು ನಾವು ನಮ್ಮ ಮನೆಯಲ್ಲಿಯೇ ತಾಜಾ ತರಕಾರಿಗಳು, ಹಣ್ಣುಗಳನ್ನು ಸಹ ನಾವು ಬೆಳೆಯಬಹುದು. ಮತ್ತು ನಮ್ಮ ಬಿಡುವಿನ ಸಮಯವನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಳ್ಳಬಹುದು. ನಾವು ನಮ್ಮ ಮನೆಯಲ್ಲೇ ತರಕಾರಿಗಳನ್ನು ಬೆಳಿತೇವೆಯಲ್ಲ, ನಮಗೆ ಬೇಕಾದಂಥ ನಮ್ಮ ನೆಚ್ಚಿನ ತರಕಾರಿಗಳನ್ನು ನಾವು ಬೆಳಿಬಹುದು. ಮತ್ತು ಮಾರುಕಟ್ಟೆಯಲ್ಲಿ ನಮಗೆ ನೆಚ್ಚಿನ ತರಕಾರಿಗಳು ವಿರಳವಾಗಿ ದೊರೆತಿರಬಹುದು. ಅಂತಹ ನಾವು ತರಕಾರಿಗಳನ್ನು ಸಹ ನಾವು ನಮ್ಮ ಮನೆಯಲ್ಲಿ ಬೆಳೆದು ಅದನ್ನು ಸೇವನೆ ಮಾಡಿ ಅದರ ಆನಂದವನ್ನು ಪಡೆಯಬಹುದು. ಹೀಗೆ ಮಾಡುವುದರಿಂದ ನಮಗೆ ಮೂರು ಥರದ ಲಾಭಗಳಿವೆ. ಮೊದಲನೆಯದಾಗಿ ವೈಯಕ್ತಿಕ ಲಾಭ. ನಾವು ತರಕಾರಿಗಳನ್ನು ನಮ್ಮ ಮನೆಯಲ್ಲಿಯೇ ಬೆಳೆಯೋದ್ರಿಂದ ಅಧಿಕ ಪೌಷ್ಟಿಕ ಹಣ್ಣುಗಳನ್ನು, ತಾಜಾ ಮತ್ತು ಪೌಷ್ಟಿಕ ತರಕಾರಿಗಳ ಸೇವನೆಯನ್ನು ನಾವು ಮಾಡಬಹುದು. ಮತ್ತು ಈ ತಾರಸಿ ತೋಟಗಾರಿಕೆ ಒಂದು ರೀತಿಯ ವ್ಯಾಯಾಮ, ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಒಂದು ಉಲ್ಲಾಸವನ್ನು ಕೂಡ ಕೊಡುತ್ತದೆ. ದಿನನಿತ್ಯದ ಕಚೇರಿಯ ಕೆಲಸಗಳಲ್ಲಿ ನಾವು ಅತಿ ಇನ್ವಾಲ್ವ್ಮೆಂಟ್ ಆಗಿರುತ್ತೇವೆ, ಹೀಗಾಗಿ ಆ ಕೆಲಸದಲ್ಲಿ ಸ್ಟ್ರೆಸ್ ಆಗಿರಬಹುದು, ನಮಗೆ ಟೆನ್ಷನ್ ಆಗಿರಬಹುದು. ಇಂಥ ಸ್ಟ್ರೆಸ್ ಮತ್ತು ಟೆನ್ಷನನ್ನು ನಾವು ನಮ್ಮ ತಾರಸಿ ತೋಟದಲ್ಲಿ ಅಥವಾ ಕೈತೋಟದಲ್ಲಿ ಕೆಲಸ ಮಾಡೋದ್ರಿಂದ ಅದನ್ನು ಕೂಡ ನಾವು ಕಡಿಮೆ ಮಾಡಿಕೊಳ್ಳಬಹುದು. ನಮ್ಮ ಈ ತರಕಾರಿಗಳು, ಹಣ್ಣುಗಳು ನಾವೇ ಬೆಳೆಯೋದ್ರಿಂದ ಒಂದು ರೀತಿಯ ಆತ್ಮಗೌರವ ಮತ್ತು ಆತ್ಮಗೌರವದ ಅಪ್ರಜ್ಞೆಯನ್ನು ಸಹ ಹೆಚ್ಚಿಸುತ್ತದೆ. ಇದರಿಂದ ಒಂದು ರೀತಿಯ ಮನಸ್ಸಿಗೆ ಶಾಂತಿ ಮತ್ತು ಸಂತೃಪ್ತಿಯು ಕೂಡ ನಮಗೆ ನೀಡುತ್ತದೆ. ಒಳ್ಳೆಯ ಹಣ್ಣು ತರಕಾರಿ ಎಲ್ಲ ತಾರಸಿ ತೋಟದಿಂದ ಲಭ್ಯ ಆಗ್ತದೆ. ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ರಾಸಾಯನಿಕ ಮುಕ್ತವಾದಂಥ ಸಾವಯವ ಗೊಬ್ಬರವನ್ನು ಬಳಸಿದಂಥ ಒಳ್ಳೆಯ ತರಕಾರಿ ಹಣ್ಣುಗಳು ನಮಗೆ ತಿನ್ಲಿಕ್ಕೆ ಸಿಗ್ತಾವ. ಉತ್ತಮ ಆರೋಗ್ಯವನ್ನು ಕೂಡ ನಾವು ಪಡಿಬಹುದು ಅನ್ನೋದು ಬಹಳ ಮುಖ್ಯ. ಆಮೇಲೆ ಮನೆಯಲ್ಲಿಯೇ ನಾವು ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಯೋದ್ರಿಂದ ನಾವು ಏನು ಮಾರುಕಟ್ಟೆಗೆ ಹೋಗಿ ಖರೀದಿಸುವಂತ ನಾವು ಏನು ವೆಚ್ಚವನ್ನು ಮಾಡ್ತೇವೆ, ಆ ವೆಚ್ಚವನ್ನು ಕೂಡ ನಾವು ಉಳಿಸಬಹುದು. ಉದಾಹರಣೆಗೆ ಈಗ ನಾಲ್ಕು ಜನರಿರುವ ಒಂದು ಮನೆ, ಅಲ್ಲಿ ನಾವು ಒಂದು ವಾರಕ್ಕೆ 200 ರೂಪಾಯಿ ಹಾಗೆ ನಾವು ಖರ್ಚು ಮಾಡ್ತಿದ್ರೆ ಒಂದು ತಿಂಗಳಿಗೆ ನಾವು 800 ರೂಪಾಯಿ ಆ ಖರ್ಚನ್ನು ಉಳಿಸಬಹುದು. ಆಮೇಲೆ ಈ ತಾರಸಿ ತೋಟ ಬರೀ ಹಣವನ್ನು ಉಳಿತಾಯ ಮಾಡುವಂತಹ ಬರೀ ದಾರಿ ಅಲ್ಲ. ಮಾರುಕಟ್ಟೆಗೆ ಹೋಗುವಾಗ ನಾವೇನು ಸಮಯವನ್ನು ನಾವು ನಷ್ಟ ಮಾಡ್ತೇವೆ, ಶಕ್ತಿಯನ್ನು ಏನು ನಷ್ಟ ಮಾಡ್ತೇವೆ, ಆ ಸಮಯ ಮತ್ತು ಶಕ್ತಿಯ ಉಳಿತಾಯವನ್ನು ಕೂಡ ನಾವು ಮಾಡಬಹುದು. ಆಮೇಲೆ ಕಡಿಮೆ ಜಾಗದಲ್ಲಿ ನಾವು ಹೆಚ್ಚಿನ ಬೆಳೆ ಬೆಳೆಯೋದ್ರಿಂದ ಭೂಮಿಯ ಆರ್ಥಿಕ ಮೌಲ್ಯವನ್ನು ಸಹ ನಾವು ಹೆಚ್ಚಿಸಬಹುದು. ಉದಾಹರಣೆಗೆ ಒಂದು ಚದುರ ಮೀಟರ್ದಲ್ಲಿ ನಾವು 3 ತಿಂಗಳಲ್ಲಿ 4-5 ಬೆಳೆಗಳನ್ನು ನಾವು ಬೆಳೆಯಬಹುದು. ಹೀಗೆ ಒಂದು ವರ್ಷಕ್ಕೆ 25-50 ಕೆಜಿಯಷ್ಟು ನಾವು ತರಕಾರಿಯನ್ನು ಪಡೆದು ಈ ಭೂಮಿಯ ಆರ್ಥಿಕ ಮೌಲ್ಯವನ್ನು ಹೆಚ್ಚಿಸಬಹುದು. ಆಮೇಲೆ ಅದರಿಂದ ಆಗುವ ಖರ್ಚವನ್ನು ನಾವು ತಪ್ಪಿಸಿ ನಮ್ಮ ಮನೆಯಲ್ಲೇ ನಾವು ಈ ತರಕಾರಿಗಳನ್ನು ಬೆಳೆಯಬಹುದು. ಹೀಗೆ ಮಾಡುವುದರಿಂದ ನಮ್ಮ ಸಮಯ ಹಾಗೂ ನಮಗೆ ದೊರೆಯುವ ನೀರು ಮತ್ತು ಅಡುಗೆ ಮನೆಯ ತ್ಯಾಜ್ಯಗಳನ್ನು ನಾವು ಪರಿಣಾಮಕಾರಿಯಾಗಿ ಬಳಸಿಕೊಂಡು ನಮ್ಮ ಮನೆಯಲ್ಲೇ ಈ ತಾರಸಿ ತೋಟವನ್ನು ಮಾಡುವುದರಿಂದ ಪರಿಸರವು ಕೂಡ ತಂಪಾಗಿರುತ್ತದೆ. ನಮ್ಮ ಮನೆಯ ಮೇಲೆ ಬೆಳೆಗಳು ಇರುವುದರಿಂದ ಅವು ಕಾರ್ಬನ್ ಡೈಆಕ್ಸೈಡ್ ಅನ್ನು ತಗೊಂಡು ಆಕ್ಸಿಜನ್ ಅನ್ನು ಕೊಡ್ತವೆ, ಹೀಗಾಗಿ ನಮ್ಮ ಕ್ವಾಲಿಟಿ ಆಕ್ಸಿಜನ್ ಕೂಡ ನಮಗೆ ಸಿಗುತ್ತದೆ. ಈ ತಾರಸಿ ತೋಟವನ್ನ ಎಲ್ಲಿ ಮಾಡಬಹುದು, ಇದಕ್ಕ ಅಂತ ಒಂದು ನಿರ್ದಿಷ್ಟ ಜಾಗ ಏನಾದರೂ ಇರ್ತದೋ ಏನೋ? ಅಂದ್ರೆ ಇಲ್ಲಿ ನಾವು ಬೆಳೆಸುವಂತ ಬೆಳೆಗಳಿಗೆ ಏನೆಲ್ಲ ಬೇಕು, ಗಾಳಿ ಬೆಳಕಿನ ಅವಶ್ಯಕತೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಮಾಡಿಕೊಡ್ತೀರಾ? ನಾವು ತಾರಸಿ ತೋಟ ಸ್ಥಾಪನೆ ಮಾಡಬೇಕಾದರೆ ಸೂರ್ಯನ ಬೆಳಕು, ನೀರು ಸರಿಯಾಗಿ ಸಿಗುವಂತಹ ಸ್ಥಳದಲ್ಲೇ ನಾವು ಈ ತಾರಸಿ ತೋಟದ ಸ್ಥಾಪನೆಯನ್ನು ನಾವು ಮಾಡಬೇಕು. ಈಗ ನಾವು ಬಹುಮಹಡಿಯ ಕಟ್ಟಡದಲ್ಲಿ ಅಂತಂದರೆ ಅಪಾರ್ಟ್ಮೆಂಟ್ದಲ್ಲಿ ನಾವು ಇರ್ತೇವೆ ಅಂತ ಅಂದಾಗ ಅಲ್ಲಿ ನಾವು ಈ ವಿಂಡೋಸ್ಗಳು, ಕಾರಿಡೋರ್, ಬಾಲ್ಕನಿ ಎಲ್ಲಿ ನಮಗೆ ಗಾಳಿ ನೀರು ಕೊಡುವ ಒಂದು ಸೌಲಭ್ಯ ಏನು ಇರ್ತದಲ್ಲ, ಆ ಜಾಗಗಳನ್ನು ನಾವು ಸರಿಯಾಗಿ ಪರಿಣಾಮಕಾರಿಯಾಗಿ ಉಪಯೋಗಿಸಿಕೊಂಡು ಅಲ್ಲಿಯೂ ಕೂಡ ನಾವು ತರಕಾರಿ ಬೆಳೆಗಳನ್ನು ಬೆಳೆಯಬಹುದು. ಇನ್ನು ಈ ತಾರಸಿ ತೋಟ ಮನೆಯ ಮಾಳಿಗೆಯ ಮೇಲೆ ಮಾಡುವುದಾಗಿದ್ದರಿಂದ ನಾವು ಇದನ್ನು ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ ನಾವು ಇಂಜಿನಿಯರಿಂಗ್ ಒಂದ್ಸರ್ತಿ ಕನ್ಸಲ್ಟ್ ಮಾಡುವುದು ಬಹಳ ಮುಖ್ಯ. ಅಂದರೆ ಮನೆಯ ಮಾಳಿಗೆಯ ಅಸ್ತಿತ್ವ, ಅದರ ಅಗತ್ಯ, ಅದು ಎಷ್ಟು ಭಾರ ಸಾಮರ್ಥ್ಯ ಇದೆ, ಆಮೇಲೆ ಮನೆ ಮಾಳಿಗೆ ಮೇಲೆ ಬಿದ್ದಿರುವಂತಹ ನೀರು ಹೊರಗೆ ಹೋಗಲು ಎಲ್ಲಿ ನಾವು ಕೊಳವೆಗಳನ್ನು ಮಾಡಬೇಕು, ಈ ಎಲ್ಲ ಒಂದು ವಿಷಯದ ಮೇಲೆ ಅವರ ಜೊತೆಗೆ ಚರ್ಚೆ ಮಾಡಿ ಅವರ ಸಲಹೆಯನ್ನು ಪಡೆದುಕೊಂಡು ನಾವು ತೋಟದ ಸ್ಥಾಪನೆ ಮಾಡುವುದು ಬಹಳ ಒಳ್ಳೆಯದು. ಈ ತೋಟದ ಸ್ಥಾಪನೆ ಮಾಡಲು ನಮಗೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಉಪಕರಣಗಳು ಬೇಕಾಗುತ್ತವೆ. ಉದಾಹರಣೆಗೆ ಕತ್ತಿ, ಕುರುಪಿ, ನೀರು ಹಾಕಲು ನೀರು ದಾನಿಗಳು, ಆಮೇಲೆ ಗಿಡ ಕತ್ತರಿಸಲು ಸಿಕೇಚರ್, ಇಂಥ ಒಂದು ಸಣ್ಣ ಸಣ್ಣದ ಉಪಕರಣಗಳು ಬೇಕು. ಆಮೇಲೆ ನಮಗೆ ಈ ತರಕಾರಿಗಳನ್ನು ಬೆಳೆಯಲು ಧಾರಕಗಳು ಕೂಡ ಬೇಕು. ಈ ಧಾರಕಗಳ ಆಯ್ಕೆ ನಾವು ಹೇಗೆ ಮಾಡಬೇಕಂತಂತಂದರೆ ನಾವು ಯಾವ ಸಸಿಗಳನ್ನು ಬೆಳೆಸ್ತಾ ಇದ್ದೇವೆ ಅದರ ಮೇಲೆ ನಾವು ಧಾರಕಗಳ ಆಯ್ಕೆಯನ್ನು ಮಾಡಬೇಕು. ಧಾರಕಗಳಂದರೆ ಕಂಟೈನರ್ಸ್ಗಳು, ನಾವು ಯಾವ ಕಂಟೈನರ್ಸ್ಗಳಲ್ಲಿ ನಾವು ಸಸ್ಯಗಳನ್ನು ಬೆಳಿತೇವೆ ಅಲ್ಲ ಅವಕ್ಕೆ ನಾವು ಧಾರಕಗಳು ಅಂತೂ ಕರೆಯುತ್ತೇವೆ. ಈ ಧಾರಕಗಳು ಸ್ವಚ್ಛವಾಗಿರಬೇಕು ಮತ್ತು ಸರಿಯಾಗಿ ನೀರು ಬಸಿದು ಹೋಗುವ ಹಾಗೆ ಅವು ರಂಧ್ರಗಳಿರಬೇಕು. ನಾವು ಈಗಾಗಲೇ ನಮ್ಮ ಮನೆಯಲ್ಲಿ ಕೆಲವೊಂದಿಷ್ಟು ಧಾರಕಗಳಿವೆ, ಅವನ್ನು ನಾವು ಮತ್ತು ಪುನಃ ಬಳಸ್ತೇವೆ ಅಂತ ಅಂದಲ್ಲಿ ಆ ಧಾರಕಗಳನ್ನು ನಾವು ಶುಚಿ ಮಾಡಬೇಕು. ಹೇಗೆ ಶುಚಿ ಮಾಡಬೇಕು ಅವು ಅಂತಂದರೆ, ಮನೆಯಲ್ಲೇ ಸಿಗುವಂತಹ ಬ್ಲೀಚಿಂಗ್ ಪೌಡರ್ ಒಂದು ಭಾಗ ತಗೊಂಡ್ರೆ ಅದಕ್ಕೆ 9 ನೀರು ಬೆರೆಸಿ ಈ ಧಾರಕಗಳನ್ನು ನಾವು ಶುಚಿ ಮಾಡಬೇಕು. ಇದರಿಂದ ಅದರಲ್ಲಿ ಏನಾದರೂ ರೋಗಾಣುಗಳು ಕೀಟಾಣುಗಳು ಇದ್ದರೆ ಆ ರೋಗಾಣುಗಳಿಂದ ಇವು ಮುಕ್ತವಾಗುತ್ತವೆ. ಬರೀ ಸಿಮೆಂಟಿನ ಕುಂಡಗಳು ಅಥವಾ ಮಣ್ಣಿನ ಕುಂಡಗಳಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿರುವ ಪ್ಲಾಸ್ಟಿಕ್ ಬಕೆಟ್ಗಳು, ಡಬ್ಬಿಗಳು, ಟಿನ್ಗಳು, ಟೈರ್ಸ್ಗಳು ಇವನ್ನೆಲ್ಲ ನಾವು ಬಳಸಿಕೊಂಡು ಇದರಲ್ಲಿ ನಾವು ನಮ್ಮ ತರಕಾರಿಗಳನ್ನು ನಾವು ಬೆಳೆಯಬಹುದು. ಮತ್ತು ಯಾವುದಾದರೂ ತಾರಸಿ ತೋಟ ಯಶಸ್ಸನ್ನು ಅಥವಾ ಸಕ್ಸಸ್ಸನ್ನು ಹೊಂದಬೇಕಂದಲ್ಲಿ ನಾವು ಸೂಕ್ತ ಸಸ್ಯಗಳ ಆಯ್ಕೆ ಮತ್ತು ಅದರ ಸಂಯೋಜನೆ ಬಹಳ ಮುಖ್ಯ. ನಾವು ಮೊದಲ ಬಾರಿಗೆ ತಾರಸಿ ತೋಟವನ್ನು ಮಾಡ್ತೇವೆ ಅಂತಂದಲ್ಲಿ ನಾವು ಸುಲಭವಾಗಿ ಮತ್ತು ಕಡಿಮೆ ಅವಧಿಯಲ್ಲಿ ಬೆಳೆಯುವಂತಹ ಹಸಿರು ತರಕಾರಿಗಳಿಂದಲೇ ಪ್ರಾರಂಭ ಮಾಡಬೇಕು. ನಮಗೆ ಅನುಭವ ಆದಾಗೆ ನಾವು ಟೊಮ್ಯಾಟೊ ಆಯಿತು, ಮೆಣಸಿನಕಾಯಿ, ಬದನೆಕಾಯಿ, ಬೆಂಡೆಕಾಯಿ ಇಂಥವುಗಳನ್ನು ನಾವು ಬೆಳೆಯಲು ಪ್ರಾರಂಭ ಮಾಡಬಹುದು. ಹಣ್ಣು ಬೆಳೆಗಳಾದಂಥ ಬಾಳೆ, ನಿಂಬೆ, ದಾಳಿಂಬೆ, ಪಪ್ಪಾಯ ಇಂಥ ಹಣ್ಣುಗಳ ಸಸ್ಯಗಳನ್ನು ನಾವು ಬೆಳೆಯ. ತಾರಸಿ ತೋಟ ಸಣ್ಣ ಪ್ರಮಾಣದಾಗಿರೋದ್ರಿಂದ ಯಾವುದೇ ಋತುಮಾನದ ಅವಶ್ಯಕತೆ ಇಲ್ಲ. ಆದರೆ ಏಪ್ರಿಲ್ ಮತ್ತು ಮೇ ಬಹಳಷ್ಟು ಬೇಸಿಗೆ ಇರುವುದರಿಂದ ಈ 2 ಹೊರತುಪಡಿಸಿ ನಾವು ಬಾಕಿ ತಿಂಗಳಲ್ಲಿ ನಾವು ತರಕಾರಿಗಳನ್ನು ಬೆಳೆಯಬಹುದು. ಇನ್ನು ನಾವು ಈ ಕುಂಡಗಳಲ್ಲಿ ತರಕಾರಿಗಳಾದ ಬೆಂಡೆ, ಬದನೆ, ಮೂಲಂಗಿ ಇಂಥವನ್ನು ಬೆಳೆಯಬೇಕಂತಂತಂದರೆ ಇದರ ಬೀಜಗಳನ್ನು ನಾವು ನೇರವಾಗಿ ಕುಂಡಗಳಲ್ಲಿಯೇ ನಾಟಿ ಮಾಡಬಹುದು. ಒಂದು ಕುಂಡದಲ್ಲಿ 2 ನಾಟಿ ಮಾಡುವುದು ಸೂಕ್ತ. ಯಾಕಂತಂತಂದ್ರೆ ಯಾವುದು ಬೀಜ ಸರಿಯಾಗಿ ಆರೋಗ್ಯಕರವಾಗಿ ಮೊಳಕೆ ಒಡೆಯುತ್ತಲ್ಲ ಆ ಬೀಜವನ್ನು ಇಟ್ಟುಕೊಂಡು ಇನ್ನೊಂದು ಬೀಜವನ್ನು 1 ನಾವು ಅದನ್ನು ತೆಗೆದು ಹಾಕಿ. ಇನ್ನು ಈ ಹಸಿರು ತರಕಾರಿಗಳನ್ನು ನಾವು ಬೆಳೆಯಬೇಕಂತಂತಂದರೆ ಈ ಹಸಿರು ತರಕಾರಿಗಳ ಬೀಜಗಳು 1 ನಾವು ತಗೊಂಡ್ರೆ ಅದಕ್ಕೆ 1/2 ಉಸುಕು ಅಥವಾ ಸಗಣಿ ಗೊಬ್ಬರವನ್ನು ಸೇರಿಸಿ ಮಣ್ಣಿನ ಮೇಲೆ ಅದನ್ನು ಹರಡಬೇಕು. ಹರಡಿದ ಮೇಲೆ ಅದಕ್ಕೆ ಒಂದು ಪೇಪರ್ ಅನ್ನು ಮುಚ್ಚಬೇಕು. ಮುಚ್ಚಿ ನೀರನ್ನು ನಾವು ಅದರ ಮೇಲೆ ಚಿಮ್ಕಿಸಬೇಕು. ಆಮೇಲೆ ಆ ಬೀಜಗಳು ಮೊಳಕೆ ಒಡೆದ ನಂತರ ಆ ಪೇಪರ್ ಅನ್ನು ತೆಗೆದು ಹಾಕಿ ಹಸಿರೆಲೆ ತರಕಾರಿಗಳನ್ನು ನಾವು ಬೆಳೆಸ. ಅಂದ್ರೆ ಮೊದಲ ದೊಡ್ಡ ದೊಡ್ಡ ಗಿಡಗಳನ್ನ ಬೆಳೆಸೋಕ್ಕಿಂತ ಮೊದಲು ನಾವು ಸಣ್ಣ ಸಣ್ಣ ಗಿಡಗಳನ್ನ, ಸಣ್ಣ ಸಣ್ಣ ಸಸಿ, ತರಕಾರಿ, ಸೊಪ್ಪು ಇದನ್ನೆಲ್ಲ ನಾವು ಬೆಳೆಸ್ಕೋಬೇಕು. ನಂತರದ ಹಂತದೊಳಗ ದೊಡ್ಡ ಗಿಡಗಳನ್ನ ಬೆಳೆಸುವಂತ ಪ್ರಯತ್ನ ಮಾಡಬೇಕು ಅನ್ನೋದು ತಿಳ್ಕೋಬೇಕಾದಂತ ವಿಷಯ. ನೀರನ್ನ ಎಷ್ಟು ಸಲ ಉಣಿಸಬೇಕು, ಅನಗತ್ಯವಾಗಿ ನೀರು ಕೊಡಬೇಕು ಕೊಡಬಾರದು ಇದು ಕೂಡ ಬಹಳ ಮುಖ್ಯವಾದದ್ದು. ಆಮೇಲೆ ಈಗ ಬೀಜ ನಾಟಿ ಮಾಡಿದ್ಮೇಲೆ ಅದಕ್ಕೆ ನೀರು ಕೊಡುವುದು ಬಹಳ ಅಗತ್ಯ. ಆಮೇಲೆ ಈ ನೀರು ಕೊಡುವುದು ಬಹಳ ಜಾಣತನದಿಂದ ನಾವು ಕೊಡಬೇಕು. ಋತುಮಾನ, ಬೆಳೆ, ಸಸ್ಯದ ಗಾತ್ರ, ಧಾರಕಗಳ ಗಾತ್ರ ಇವುಗಳನ್ನೆಲ್ಲ ನೋಡಿಕೊಂಡು ನಾವು ನೀರನ್ನು ಕೊಡಬೇಕು. ಒಂದು ವೇಳೆ ನಮ್ಮ ತೋಟ ಬೇಸಿಗೆ ಋತುಮಾನದಲ್ಲಿದ್ದರೆ ಬೇಸಿಗೆಯಲ್ಲಿ ಎರಡು ಸರ್ತಿ ನಾವು ನೀರನ್ನು ಕೊಡಬೇಕಾಗುತ್ತೆ. ಈ ಕುಂಡಗಳಲ್ಲಿ ನೀರು ಇದೆಯೋ ಇಲ್ಲೋ ಅಂತ ಟೆಸ್ಟ್ ಮಾಡಲು ಒಂದು ಥಂಬ್ ರೂಲ್ ಇದೆ. ಅದು ಏನಪ್ಪ ಅಂತಂತಂದರೆ, ಈ ಮಣ್ಣಿನ ಮೇಲೆ ಒಂದಿಂಚು ಹೀಗೆ ಗೀಚಿ ನೋಡಬೇಕು ನಾವು. ಮಣ್ಣಿನ ಒಳಗಿನ ಪದರಲ್ಲಿ ಆರ್ದ್ರತೆ ಇದ್ದರೆ ಅದಕ್ಕೆ ತಕ್ಷಣ ನೀರು ಕೊಡಬೇಕಂತ ಇಲ್ಲ. ಆದರೆ ಒಂದು ವೇಳೆ ಮಣ್ಣಿನ ಪದರು ಒಳಗಿನ ಪದರು ಒಣಗಿದ್ದರೆ ಅದಕ್ಕೆ ನೀರು ಕೊಡಬೇಕು ಅಂತ ಅರ್ಥ. ಹೀಗೆ ನಾವು ಅದನ್ನು ಜಾಣತನದಿಂದ ನಮ್ಮ ಸಸ್ಯಗಳ ಪಾಲನೆಯನ್ನು ನಾವು ಮಾಡ್ಕೊಳ್ಳೋಣ. ಇನ್ನು ತಾರಸಿ ತೋಟದೊಳಗ ಇಂಥ ತರಕಾರಿ ಬೆಳಿಬೇಕು, ಇಂಥದನ್ನ ಬೆಳಿಬಾರದು ಅನ್ನುವಂಥ ಕಟ್ಟುಪಾಡು ನಿಯಮ ಏನೂ ಇಲ್ಲ. ಅದಕ್ಕೆ ತನ್ನದೇ ಆದಂಥ ಒಂದು ಅನುಕೂಲತೆಗಳು ಇರ್ತಾವ. ಈ ಅನುಕೂಲತೆಗಳ ಬಗ್ಗೆ ನಾವು ತಿಳ್ಕೊಂಡು ಇವು ಬೆಳಿಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಇನ್ನು ನಾವು ಈ ಬಳ್ಳಿ ಬೆಳೆಗಳನ್ನು ನಾವು ಬೆಳೆಯಬೇಕಂತಂದರೆ ಕಟ್ಟಡದ ಮೇಲೆ ಏನು ಪ್ಯಾರಾಪೇಟ್, ಅದಕ್ಕೆ ನಾವು ಈ ಅಯರ್ನ್ ರಾಡ್ಸ್ಗಳನ್ನು ಟಿ ಆಕಾರದಲ್ಲಿ ಫಿಕ್ಸ್ ಮಾಡ್ಕೋಬೇಕು ಮತ್ತು ಆ ಅಯರ್ನ್ ರಾಡ್ಸ್ಗೆ ತಂತಿಗಳನ್ನು ಸುತ್ತಬೇಕು. ನಾವು ಸುತ್ತಾದ್ಮೇಲೆ ಈ ಕುಂಡಗಳಲ್ಲಿ ಈ ಬಳ್ಳಿ ಬೀಜಗಳನ್ನು ನೆಟ್ಟು ಅವು ಮೊಳಕೆ ಒಡೆದ್ಮೇಲೆ ಆ ಬಳ್ಳಿಗಳನ್ನು ಈ ತಂತಿಗಳ ಮೂಲಕ ಹಬ್ಬಿಸಬಹುದು. ಇನ್ನು ನಮಗೆ ಪ್ಯಾರಾಪೇಟ್ ಮೇಲೆ ಈ ಕಬ್ಬಿಣದ ರಾಡ್ಗಳು ಫಿಕ್ಸ್ ಮಾಡಲು ಆಗಲಿಲ್ಲ ಅಂತಂತಂದರೆ ಕುಂಡದಲ್ಲಿ ಬೆಳೆದಂಥ ಬಳ್ಳಿಗಳಿಗೆ ಆಸರೆಗೋಲನ್ನು ನಾವು ಕೊಡಬೇಕು. ಈ ಆಸರೆಗೋಲನ್ನು ಕೊಟ್ಟು ಬಳ್ಳಿಗಳಾದಂತಹ ಸೌತೆಕಾಯಿ, ಹೀರೆಕಾಯಿ, ಆಮೇಲೆ ಬಳ್ಳಿಯ ಟೊಮ್ಯಾಟೊ, ಇಂತಹ ಬಳ್ಳಿಯ ಬೆಳೆಗಳನ್ನು ನಾವು ಬೆಳೆದು ಅದರ ತರಕಾರಿಗಳನ್ನು ನಾವು ತೆಗೆದುಕೊಳ್ಳಬಹುದು. ರಾಸಾಯನಿಕ ಬಳಸದೆ ಸಾವಯವ ಪದ್ಧತಿ ಒಳಗ ನಾವು ಈ ಸಾವಯವ ತೋಟವನ್ನ ಮಾಡುವುದು ಬಹಳ ಮುಖ್ಯ. ಹೆಚ್ಚಾಗಿ ನಾವು ಸಾವಯವ ಗೊಬ್ಬರಗಳ ಬಳಕೆಯನ್ನು ಮಾಡಬೇಕು. ಸಾವಯವ ಗೊಬ್ಬರಗಳಾದ ಎಣ್ಣೆ ಹಿಂಡಿಗಳು, ಸಗಣಿಯ ಗೊಬ್ಬರ, ಹಸಿರೆಲೆ ಗೊಬ್ಬರ ಅಥವಾ ವರ್ಮಿ ಕಾಂಪೋಸ್ಟ್, ಇಂತಹ ಗೊಬ್ಬರಗಳನ್ನು ಬಳಕೆ ಮಾಡಿ ನಾವು ನಮ್ಮ ತೋಟವನ್ನು ಸಾವಯವ ತಾರಸಿ ತೋಟವನ್ನಾಗಿ ಮಾಡಿಕೊಳ್ಳಬೇಕು. ಮತ್ತು ಮುಖ್ಯವಾಗಿ ಕೇಳುಗರ, ಗಿಡಗಳ ಸಂಖ್ಯೆ ಇಲ್ಲಿ ಬಹಳ ಕಡಿಮೆ ಇರೋದ್ರಿಂದ ಏನಾದರೂ ಕೀಟ ರೋಗ ಬಂದ್ರೆ ಬಹಳ ಸುಲಭವಾಗಿ ಇದನ್ನ ನಾವು ನಿಯಂತ್ರಿಸಬಹುದು. ಇಷ್ಟೆಲ್ಲ ನಾವು ಮಾಹಿತಿಯನ್ನ ಮಾಡಿಕೊಂಡ್ವಿ. ಈಗ ತಾರಸಿ ತೋಟದಲ್ಲಿ ಬೆಳೆದಂತ ಬೆಳೆಯನ್ನ ಕೊಯ್ಲು ಮಾಡುವ ಬಗ್ಗೆ ಡಾಕ್ಟರ್ ಶ್ವೇತಾ ಅವರು ತಿಳಿಸ್ಕೊಡ್ತಾರೆ. ಇನ್ನು ಕೊಯ್ಲು ಮಾಡುವ ಹಂತ ಇದು ಬಹಳ ಪ್ರಮುಖವಾದ ಹಂತ. ಇಲ್ಲಿ ನಾವು ಸಂಪೂರ್ಣವಾಗಿ ಪಕ್ವತೆಯಾದ ಹಣ್ಣುಗಳು ಮತ್ತು ತರಕಾರಿಗಳ ಕೊಯ್ಲನ್ನು ಮಾಡಬೇಕು. ನಾವು ಸರಿಯಾದ ಹಂತದಲ್ಲಿ ಈ ತರಕಾರಿಗಳ ಕೊಯ್ಲನ್ನು ಮಾಡದಿದ್ದರೆ ನಮಗೆ ಶೇಖರಣಾ ಸಮಯದಲ್ಲಿ ನಷ್ಟ ಆಗುವಂತಹ ಸಾಧ್ಯತೆಗಳು ಸಹ ಜಾಸ್ತಿ ಆಗುತ್ತೆ. ಪ್ರತಿಯೊಂದು ತರಕಾರಿಗಳಲ್ಲಿ ತಮ್ಮದೇ ಆದಂಥ ಪಕ್ವತೆಯ ಗುಣಲಕ್ಷಣಗಳಿವೆ. ಉದಾಹರಣೆಗೆ ಬಾಳೆ, ಬಾಳೆ ಹಸಿರಿನಿಂದ ಹಳದಿ ಬಣ್ಣಕ್ಕೆ ತಿರುಗಲು ಶುರುವಾಗುತ್ತದೆ. ಆ ಅವಧಿಯಲ್ಲಿ ನಾವು ಅದರ ಕೊಯ್ಲನ್ನು ಮಾಡಬೇಕು. ಮತ್ತು ಪಪ್ಪಾಯ, ಹಸಿರು ಬಣ್ಣದಿಂದ ಅದರ ಮೇಲೆ ಹಳದಿ ಗೀರುಗಳು ಬರಲು ಶುರುವಾಗ್ತವೆ, ಅದು ಸರಿಯಾದ ಕೊಯ್ಲು ಮಾಡುವ ಹಂತ. ಟೊಮ್ಯಾಟೊ, ಇನ್ನು ಟೊಮ್ಯಾಟೊ ಹಸಿರು ಬಣ್ಣದಿಂದ ಗುಲಾಬಿ ಬಣ್ಣಕ್ಕೆ ತಿರುಗಿ ಗುಲಾಬಿಯಿಂದ ಕೆಂಪು ಬಣ್ಣಕ್ಕೆ ತಿರುಗ್ತದೆ. ಹೀಗೆ ಪ್ರತಿಯೊಂದು ಬೆಳೆಗಳಿಗೆ ತಮ್ಮದೇ ಆದಂತೆ ಪಕ್ವತೆಯ ಗುಣಲಕ್ಷಣಗಳಿವೆ. ಆ ಗುಣಲಕ್ಷಣಗಳನ್ನು ನಾವು ಕಂಡು ಹಿಡಿದುಕೊಂಡು ನಾವು ಕೊಯ್ಲನ್ನು ಮಾಡಿದರೆ ಅದರ ಹೆಚ್ಚಿನ ಲಾಭವನ್ನು ನಾವು ಪಡೆಯಬಹುದು. ಸರಿಯಾದ ಸಮಯದೊಳಗ ನಾವು ಕೊಯ್ಲು ಮಾಡಲಿಲ್ಲ ಅಂತಂದ್ರೆ ತರಕಾರಿಗಳು ಬಲತ್ ಬಿಡ್ತಾವ. ಈಗ ಸೌತೆಕಾಯಿ ಆಗ್ಬಹುದು, ಬೆಂಡೆಕಾಯಿ ಆಗ್ಬಹುದು, ಇಂಥವೆಲ್ಲ ಬಲತ್ ಬಿಟ್ರೆ ತಿನ್ಲಿಕ್ಕೆ ರುಚಿನೇ ಇರುವುದಿಲ್ಲ. ಹಂಗಾಗಿ ಸರಿಯಾದ ಸಮಯದಲ್ಲಿ ಸರಿಯಾಗಿ ಅವು ಬೆಳೆದಾವೋ ಇಲ್ಲೋ, ಈಗ ತಿನ್ಲಿಕ್ಕೆ ಯೋಗ್ಯ ಅವನೋ ಇಲ್ಲೋ ಅಂತ ನಾವು ಪತ್ತೆ ಮಾಡಿ ಕೊಯ್ಲು ಮಾಡಿದಾಗ ತಿನ್ಲಿಕ್ಕೆ ಕೂಡ ಇದು ಬಹಳಷ್ಟು ರುಚಿಯಾಗಿರ್ತಾವ. ಇನ್ನ ಶ್ವೇತಾ ಅವರ, ಕೆಲವರು ಬರೀ ಕುಂಡದಲ್ಲೇ ಸಸಿ ಬೆಳೆಸಬೇಕು ಅಂತಾರ, ಇದು ಸಾಧ್ಯನಾ? ಇನ್ನು ನಾವು ಬರೀ ಕುಂಡಗಳಲ್ಲಿಯೇ ನಾವು ಸಸಿಗಳನ್ನು ಬೆಳೆಯುತ್ತೇವೆ ಅಂತಂದಲ್ಲಿ ಒಂದಿಷ್ಟು ಪಾಯಿಂಟ್ಸ್ ಅನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕಾಗುತ್ತೆ. ಕುಂಡಗಳು ಇಡುವ ಸ್ಥಳದಲ್ಲಿ ಸರಿಯಾಗಿ ಸೂರ್ಯನ ಬೆಳಕು ಬರ್ತಾ ಇರಬೇಕು. ಅಂತಹ ಜಾಗದಲ್ಲಿ ನಾವು ಸಸಿ ನಾಟಿ ಮಾಡಿದಂತ ಕುಂಡಗಳನ್ನು ನಾವು ಇಡಬೇಕು. ಈ ಕುಂಡದ ರಂಧ್ರಗಳಿಂದ ನೀರು ಬಸಿಯುವುದನ್ನು ನಾವು ಯಾವಾಗಲೂ ಗಮನಿಸ್ತಾ ಇರಬೇಕು. ಅಂದ್ರೆ ಈ ರಂಧ್ರಗಳು ಬ್ಲಾಕ್ ಆಗಿರಬಾರ್ದು, ಮತ್ತೆ ಈ ರಂಧ್ರಗಳಿಂದ ಬರೀ ನೀರಷ್ಟೇ ಬಸಿಬೇಕು, ಅದ್ರ ಜೊತೆಗೆ ಮಣ್ಣು ಬಸದು ಹೋಗಬಾರದು. ಆಮೇಲೆ ಕುಂಡದ ಅಂಚಿಗೆ ಒಂದಿಂಚದಷ್ಟು ಸ್ಥಳವನ್ನು ಯಾವಾಗಲೂ ಬಿಟ್ಟಿರಬೇಕು. ಹೀಗೆ ಇರುವುದರಿಂದ ನಾವು ನೀರು ಹಾಕಲು ಸಹ ಸುಲಭವಾಗುತ್ತದೆ. ಆಮೇಲೆ ನೀರು ಹಾಕಿದ್ಮೇಲೆ ಅದು ಓವರ್ಫ್ಲೋ ಅಂತ ಏನ್ ಹೇಳ್ತೇವೆ ನಾವು, ಹಾಕಬಾರ್ದು. ನಾವು ಹಾಗೆ ಮಾಡುವುದರಿಂದ ಮಣ್ಣು ಸಹ ಕೊಚ್ಕೊಂಡು ಹೋಗುವ ಸಾಧ್ಯತೆ ಇದೆ. ಆಮೇಲೆ ಅತಿ ಭಾರವಾದ ಕುಂಡಗಳಿದ್ದರೆ ನಮ್ಮ ಮನೆಯ ಕಟ್ಟಡದ ಮೇಲೆ ಯಾವ ಸ್ಥಳ ಅಗ್ದಿ ಭಾರವನ್ನು ಹೊಂದುವಂತ ಸಾಮರ್ಥ್ಯವಿದೆ ಅಲ್ಲ, ಅಲ್ಲಿ ಈ ಭಾರವಾದ ಕುಂಡಗಳನ್ನು ನಾವು ಇಡಬೇಕು. ಮತ್ತು ಕುಂಡಗಳು ಯಾವಾಗಲೂ ರೋಗ ಮುಕ್ತ, ಕಳೆ ಮುಕ್ತ ಮತ್ತು ಕೀಟ ಮುಕ್ತವಾಗಿರಬೇಕು. ಆಮೇಲೆ ನಾವು ಈ ಕುಂಡಗಳನ್ನು ಸರಿಯಾಗಿ ಜೋಡಿಸಿ ಇಟ್ಟಿರಬೇಕು. ಆಮೇಲೆ ಈಗ ನಾವು ಆಳವಾದ ಬೇರು ಬಿಟ್ಟು ಬೆಳೆಯಂತ ಸಸಿಗಳನ್ನು ನಾವು ಆಳವಾದ ಧಾರಕಗಳನ್ನು ಬೆಳೆಸಬೇಕು. ಇನ್ನು ಚಿಕ್ಕ ಚಿಕ್ಕ ಬೇರುಗಳು ಬರುವ ಸಸಿಗಳನ್ನು ನಾವು ಚಿಕ್ಕ ಧಾರಕಗಳನ್ನು ಉಪಯೋಗಿಸಿಕೊಂಡು ಬೆಳಿಬೇಕು. ಆಮೇಲೆ ಕುಂಡಕ್ಕೆ ನಾವು ಜಾಸ್ತಿ ನೀರನ್ನು ಹಾಕಬಾರದು. ಜಾಸ್ತಿ ನೀರು ಹಾಕುವುದರಿಂದ ಕೂಡ ಸಸಿಗಳು ಹಾಳಾಗುವಂತಹ ಒಂದು ಸಾಧ್ಯತೆಯೂ ಕೂಡ ಇದೆ. ಒಂದೇ ಸ್ಥಳದಲ್ಲಿ ನಾವು ಅನೇಕ ಕುಂಡಗಳನ್ನು ಇಡಬಾರದು. ಆಮೇಲೆ ನಾವು ಈಗ ಅಪಾರ್ಟ್ಮೆಂಟ್ದಲ್ಲಿ ಇರ್ತೇವೆ ಅಂತಂದರೆ ಹೆಚ್ಚಿನ ಭಾರದ ಕುಂಡಗಳನ್ನು ಸಹ ನಾವು ಇಡಬಾರದು. ಈ ರೀತಿ ಈ ಎಲ್ಲ ಪಾಯಿಂಟ್ಸನ್ನು ನಾವು ಇಟ್ಟುಕೊಂಡು ನಾವು ಕುಂಡಗಳಲ್ಲಿ ನಮ್ಮ ತರಕಾರಿಗಳನ್ನು ನಾವು ಬೆಳೆಯಬಹುದು. ಅಂದ್ರೆ ಯಾರ್ಯಾರಿಗೆ ಅನುಕೂಲತೆ ಅದ ಅವರು ತಾರಸಿ ತೋಟ ಮಾಡಬಹುದು, ಮನೆಯ ಮಾಳಿಗೆ ಮೇಲೆ ಬೇಕಾದಷ್ಟು ರೀತಿಯಲ್ಲಿ ಬೆಳಿಬಹುದು. ಇನ್ನ ಅಪಾರ್ಟ್ಮೆಂಟ್ ಇಂತಲ್ಲಿ ಇರೋರು ಮನೆಯ ಬಾಲ್ಕನಿ ಒಳಗ ಕಿಟಕಿ ಒಳಗ ಸಣ್ಣ ಸಣ್ಣ ಕುಂಡಗಳಲ್ಲಿ ಕೂಡ ತರಕಾರಿ ಬಳ್ಳಿಗಳನ್ನ ಬೆಳೆಸಿ ಆ ಒಂದು ಆನಂದ ಸುಖವನ್ನ ಪಡಿಬಹುದು ಅಂತ ಹೇಳ್ತೀರಿ. ಇಷ್ಟೆಲ್ಲ ತಾರಸಿ ತೋಟದೊಳಗ ಸುಖ ಅದ ಅಂದ್ರ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಈ ನಿಟ್ಟಿನೊಳಗ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಡಾಕ್ಟರ್ ಶ್ವೇತಾ ಅವರ, ಈ ಒಂದು ತಾರಸಿ ತೋಟವನ್ನ ಬೆಳೆಸುವಲ್ಲಿ, ಇಲ್ಲಿ ತರಕಾರಿಯನ್ನ ಬೆಳೆಯುವಲ್ಲಿ ಕುಟುಂಬದ ಪಾತ್ರ ಕೂಡ ಬಹಳ ಹಿರಿದಾದದ್ದು. ತಾರಸಿ ತೋಟದ ಕೆಲಸದಲ್ಲಿ ಮನೆಯ ಎಲ್ಲ ಸದಸ್ಯರು ತಾವು ತಮ್ಮ ಪಾತ್ರವನ್ನು ವಹಿಸಬೇಕು. ಉದಾಹರಣೆಗೆ ಕುಂಡ ತರುವುದು ಮತ್ತು ಮಣ್ಣು ತುಂಬುವುದು, ಕಳೆ ತೆಗೆಯುವುದು ಇವೆಲ್ಲ ಚಿಕ್ಕ ಮಕ್ಕಳು ಮಾಡಬಹುದು. ಕೊಯ್ಲು ಮಾಡುವುದು ಹಿರಿಯರು ಮತ್ತು ಕಿರಿಯರು ಮಾಡಬಹುದು. ಹೀಗೆ ಮನೆ ಮಂದಿ ಎಲ್ಲ ತಾವು ಸೇರಿ ಈ ತಾರಸಿ ತೋಟವನ್ನು ನಾವು ಮಾಡಬಹುದು. ಮತ್ತು ನಾವು ಸದಾಕಾಲ ಕಚೇರಿಯಲ್ಲಿ ಕುಳಿತುಕೊಂಡು ಕೆಲಸ ಮಾಡುವುದರಿಂದ ನಮ್ಮ ದೇಹಕ್ಕೆ ಯಾವುದೂ ಶ್ರಮವಾಗುವುದಿಲ್ಲ. ಹೀಗಾಗಿ ನಮ್ಮ ದೇಹಕ್ಕೆ ವ್ಯಾಯಾಮ ಕೂಡ ಆಗುವುದಿಲ್ಲ. ಈ ರೀತಿ ಆಗುವುದರಿಂದ ನಮಗೆ ಅನೇಕ ಕಾಯಿಲೆಗಳು, ತೊಂದರೆಗಳು ಕಾಡಲು ಶುರು ಆಗ್ತವೆ. ಇಂತಹ ಸಂದರ್ಭದಲ್ಲಿ ನಾವು ಬಹು ಮಹಡಿಯ ಕಟ್ಟಡದಲ್ಲಿ ನಾವು ಇರ್ತಿದ್ರೆ ಅಥವಾ ನಮ್ಮ ಸ್ವಂತ ಮನೆ ಇದ್ದರೆ ತಾರಸಿ ತೋಟ ಮಾಡುವುದು ಬಹಳ ಮುಖ್ಯವಾದದ್ದು. ಆಮೇಲೆ ಈಗಿನ ಜನರೇಷನ್ ಬರೀ ಫೇಸ್ಬುಕ್, ಟ್ವಿಟರ್, ವಾಟ್ಸ್ಆ್ಯಪ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಾಲವನ್ನು ಕಳೀತಾರೆ. ತಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಅಮೆರಿಕ ಅಥವಾ ಲಂಡನ್ನಲ್ಲಿ ಇದ್ದರೆ ಅವ್ರ ಜೊತೆ ಕನೆಕ್ಟೆಡ್ ಇರ್ತಾರೆ, ಆದರೆ ಮನೆ ಯಾವ ಸದಸ್ಯರ ಜೊತೆಗೆ ತಾವು ಕನೆಕ್ಟೆಡ್ ಇರುವುದಿಲ್ಲ. ಈ ತಾರಸಿ ತೋಟ ಮಾಡುವುದರಿಂದ ಮನೆ ಮಂದಿ ಎಲ್ಲವೂ ಒಂದು ಕಡೆ ಸೇರಬಹುದು, ಮಾತನಾಡಬಹುದು, ಸಂತೋಷದಿಂದ ಅಲ್ಲಿ ಮಾತನಾಡುತ್ತಾ ಅವರು ತೋಟದ ಕೆಲಸ ಮಾಡುತ್ತಾ ತಾವು ಕಾಲವನ್ನು ಕಳೆಯಬಹುದು. ಮತ್ತು ಈ ಕೈತೋಟ ಮಾಡುವುದರಿಂದ ದೈಹಿಕ ಶ್ರಮ ಕೂಡ ಆಗುತ್ತದೆ. ನಮ್ಮ ಕಚೇರಿಯಲ್ಲಿ ಏನಾದರೂ ಟೆನ್ಷನ್, ಸ್ಟ್ರೆಸ್ ಆಗಿದರೆ ಆ ಒತ್ತಡ ಕೂಡ ಇದು ಕಡಿಮೆ ಮಾಡ್ತದೆ. ಮತ್ತು ಇಂದಿನ ಈ ಆಧುನಿಕ ಯುಗದಲ್ಲಿ ಎಲ್ಲ ಜಾಯಿಂಟ್ ಫ್ಯಾಮಿಲೀಸ್ಗಳು ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿ ಹೋಗಿದ್ದಾವೆ. ಹೀಗಾಗಿ ಈ ತಾರಸಿ ತೋಟ ಎಂಬುದು ಬರೀ ದೈಹಿಕ ಅಥವಾ ಆರ್ಥಿಕ ಸುಭದ್ರತೆಯನ್ನು ಅಷ್ಟೇ ಕೊಡುವುದಿಲ್ಲ, ಇದು ಮಾನಸಿಕ ಸುಭದ್ರತೆಯನ್ನು ಸಹ ಕೊಡ್ತದೆ ಎಂದು ನಾನು ಹೇಳಿ. ಧನ್ಯವಾದಗಳು ಡಾಕ್ಟರ್ ಶ್ವೇತಾ ಅವರ. ತಾವು ಇಷ್ಟೊತ್ತಿನವರೆಗೂ ಈ ತಾರಸಿ ತೋಟ ಅಂದ್ರೆ ಏನು, ತಾರಸಿ ತೋಟದಲ್ಲಿ ಹೆಂಗ ನಾವು ಸೊಪ್ಪು ತರಕಾರಿಗಳನ್ನ ಹಣ್ಣುಗಳನ್ನ ಬೆಳ್ಕೊಳ್ಬಹುದು, ಸಾವಯವ ರೀತಿಯಲ್ಲಿ ಉತ್ತಮವಾದ ಆಹಾರವನ್ನ ನಾವು ಪಡಿಬಹುದು, ಜೊತೆಗೆ ಮನೆ ಚಿಕ್ಕದಾಗಿದ್ರೂ ಕೂಡ ಮನೆಯ ಒಂದು ಕಿಟಕಿಗಳಲ್ಲಿ, ಟ್ಯಾರೆಸ್ನಲ್ಲಿ, ಬಾಲ್ಕನಿಯಲ್ಲಿ ನಾವು ಗಿಡಗಳನ್ನು ಹಚ್ಚಿ ನಮಗೆ ಬೇಕಾದಂಥ ಇಷ್ಟವಾದಂಥ ತರಕಾರಿಗಳನ್ನು ಪಡಿಬಹುದು. ಅದರ ಜೊತೆಗೆ ಕುಟುಂಬದ ಪಾತ್ರ ಕೂಡ ಇದರಲ್ಲಿ ಬಹಳ ಹಿರಿದಾದದ್ದು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ತಾರಸಿ ತೋಟದ ಮಹತ್ವ ಏನು ಅನ್ನೋದರ ಬಗ್ಗೆ ಇಷ್ಟೊತ್ತಿನವರೆಗೂ ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಷಯ ತಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಶ್ವೇತಾ ಅವರೊಂದಿಗಿನ ಮಾತುಕತೆಯನ್ನ ಕೇಳಿದ್ರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಮಂಜುಳಾ ಪುರಾಣಿಕ್. ಮತ್ತೆ ಬರುವ ಶುಕ್ರವಾರದ ಗ್ರಾಮಲಕ್ಷ್ಮಿಯಲ್ಲಿ ಭೇಟಿ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಈಗ ಕೇಳಿ ಶಿರೋಳದ ನೀಲವ್ವ ನಾಗಪ್ಪ ಹೊಸ್ಮನಿ ಹಾಗೂ ಸಂಗಡಿಗರಿಂದ ಚೌಡಕಿ ಪದಗಳು. Bye. ಇಲ್ಲಿಯವರೆಗೆ ಶಿರೋಳದ ನಿಲವ ನಾಗಪ್ಪ ಹೊಸ್ಮನಿ ಹಾಗೂ ಸಂಗಡಿಗರಿಂದ ಚೌಡಕಿ ಪದ ಕೇಳಿದಿರಿ. ಈಗ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ. ಬೆಳಗಾವಿ ಮಾರುಕಟ್ಟೆಯಲ್ಲಿ ಎಲೆಕೋಸು ಕನಿಷ್ಠ 1500 ಗರಿಷ್ಠ 1800, ದಪ್ಪ ಮೆಣಸಿನಕಾಯಿ 2400 2700, ಹೂಕೋಸು 1200 2000, ಹಸಿರು ಮೆಣಸಿನಕಾಯಿ 4400